ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ದೂತನೂರು ಕಾವಲಿನ ಪ್ರಗತಿಪರ ಕೃಷಿಕ ಜಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ದೂತನೂರು ಕಾವಲಿನ ಪ್ರಗತಿಪರ ಕೃಷಿಕರಾದ ಜಿ ರವಿಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸಮಗ್ರ ಕೃಷಿಯನ್ನ ಮಾಡ್ತಾರೆ, ಅನೇಕ ರೀತಿಯ ತೋಟಗಾರಿಕೆ ಬೆಳೆಗಳನ್ನ ತಮ್ಮ ಜಮೀನಿನಲ್ಲಿ ಬೆಳೆದುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ನೀರಿನ ಸದ್ಬಳಕೆಯನ್ನ ಅವರ ತೋಟದಲ್ಲಿ ಮಾಡಲಾಗ್ತಾ ಇದೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನೀರಿನ ಲಭ್ಯತೆ ಒಂದಷ್ಟು ಕಡಿಮೆ. ಈ ನಿಟ್ಟಿನಲ್ಲಿ ಸುಮಾರು 20 ಎಕರೆ ಪ್ರದೇಶದಲ್ಲಿ 20 ಎಕರೆ ಪ್ರದೇಶನೂ ಕೂಡ ಅವರು ಸಾಗುವಳಿ ಮಾಡ್ತಾ ಎಲ್ಲದಕ್ಕೂ ಕೂಡ ಅತ್ಯಂತ ಕಡಿಮೆ ನೀರಿನಲ್ಲಿಯೇ ಈ ಸಾಗುವಳಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಹೇಗೆಲ್ಲ ಮಾಡ್ತಾ ಇದ್ದಾರೆ, ಏನನ್ನ ಮಾಡಿದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಕೃಷಿಯಿಂದ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರವಿಕುಮಾರ್ ಅವರು. ನಮಸ್ಕಾರ ಸರ್. ರವಿಕುಮಾರ್ ಅವರೇ, ನಿಮ್ಗೆ 8 ಎಕರೆ ಜಮೀನ್ ಇದೆ ಸರ್? ನಮಗೆ ಟೋಟಲ್ ಈಗ 20 ಎಕರೆ ಇದೆ ಸರ್. ಈಗ 17 ಎಕರೆ ನಾವು ಇಲ್ಲಿ ಮಾಡಿದ್ವಿ. ಈಗ ನೀರಿಗೋಸ್ಕರ ಸ್ವಲ್ಪ ಸೀಪೇಜರ್ ಅಂತ 3 ಎಕರೆ ತಗೊಂಡು 20 ಎಕರೆ ಫ್ಲಾಟ್ ಮಾಡಿದ್ವಿ ಸರ್. ಈಗ 20 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ರಿ ಸರ್? ಎಲ್ಲ ಸಮಗ್ರ ಕೃಷಿ ಇದೆ ಸರ್ ನಮ್ಮಲ್ಲಿ. ಮೇಜರ್ ಆಗಿ ತೆಂಗು 700 ಇದೆ, ಆಮೇಲೆ ಮಾವು 400 ಇದೆ, ಸಪೋಟ 300 ಇದೆ, ನಲ್ಲಿ 100 ಇದೆ, ಮತ್ತೆ ಇನ್ನೆಲ್ಲ ಗಿಡಗಳನ್ನು ಮಿನಿಮಮ್ 50 ಗಿಡ. ಬಟರ್ ಫ್ರೂಟ್ ಇದೆ, ಸೀಬೆ ಇದೆ, ಎಲ್ಲ ತರ ಹಣ್ಣಿನ ಜಾತಿಗಳನ್ನು ಹಾಕಿದ್ದೀವಿ. ಹಾಗಾಗಿ ಎಲ್ಲ ತರದ ಹಣ್ಣನ್ನು, ಎಲ್ಲ ಆಲ್ ಸೀಸನ್ ಎಲ್ಲ ತರದ ಫ್ರೂಟ್ಸ್ನು ಈಗಾಗಲೇ ನಾವು ಅದನ್ನ ವ್ಯಾಪಾರ ಮಾಡ್ತಾ ಇತ್ತು ಕಿತ್ಬಿಟ್ಟು. ಈಗ 8 ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ರಿ ಸರ್? ನಾವು ತುಂಬಾ ಚಿಕ್ಕದಿಂದಲೂ ಕೃಷಿಕರೇ, ನಾವು ಕೃಷಿಕರ ಫ್ಯಾಮಿಲಿಯಿಂದೆಲ್ಲ ಬಂದವರು. ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ಎಲ್ಲ ತರ ಬಿಸ್ನೆಸ್ ಮಾಡಿ ನಾನು ಈಗ ಒಂದು 15 ವರ್ಷದಿಂದ ನಾನು ರೆಗ್ಯುಲರ್ ಕೃಷಿ ಒಂದನ್ನೇ ಆಯ್ಕೆ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದೀನಿ ಸರ್. ಏನು ಓದಿದ್ರಿ ತಾವು? ಸರ್ ನಾನು ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿದೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿ ಆಮೇಲೆ ಡಿಗ್ರಿನೂ ಹೋದೆ. 3 ಇಯರ್ಸ್ ಡಿಗ್ರಿ ಮಾಡಿ ಅಷ್ಟೇ ಮತ್ತೆ ಬೇರೆ ಬಿಸ್ನೆಸ್ಗಳು ಮಾಡಿಕೊಂಡು ಈಗ ಕೃಷಿಗೆ ಒಲವು ಆಯ್ತು ನನಗೆ. ಕೃಷಿ ಬಗ್ಗೆ ಯಾಕೆ ಇಷ್ಟು ಒಲವು ನಿಮಗೆ? ಚಿಕ್ಕಂದಲೂ ನಮ್ಮ ಅಪ್ಪ ಅಮ್ಮ ಎಲ್ಲ ಕೃಷಿನೇ ಇದ್ದವರು, ಅವಾಗಿಂದಲೂ ಸ್ವಲ್ಪ ಕೃಷಿ ಕಡೆ ಹೆಚ್ಚು ಒಲವಿತ್ತು. ಮತ್ತೆ ಮಧ್ಯಾಹ್ನದಲ್ಲಿ ಎಲ್ಲ ತರದ ಬಿಸ್ನೆಸ್ ನೋಡಿದೆ, ಎಲ್ಲ ಬಿಸ್ನೆಸ್ ಅಲ್ಲೂ ಟೆನ್ಷನ್ನು, ಮತ್ತೆ ಎಲ್ಲ ಬಿಸ್ನೆಸ್ ಅಲ್ಲೂ ಒಂದು ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಒಂದು ಅದು ಅಲ್ಲ ಅಂತ, ಸೂಕ್ತ ಅಲ್ಲ ಅಂತ ಹೇಳಿ ಇದು ನನ್ನ ಆಯ್ಕೆ ಮಾಡ್ಕೊಂಡೆ ಸರ್. ಕೃಷಿನೂ ಒಂದು ಇದಾಗಿತ್ತು, ಬಟ್ ಇದು ನನಗೆ ಒಳ್ಳೇದು ಅನ್ನಿಸ್ತು, ನೆಮ್ಮದಿ ಇದೆ. ಹಾಗಾಗಿ ಫಲ ಅದೆಲ್ಲ ಪರಿಸರ ಕೊಟ್ಟಂಗೆ, ದೇವರು ಹೆಂಗ್ ಕೊಡ್ತಾನೆ ಆ ತರ ಮಳೆ ಬೆಳೆ ಹೆಂಗ್ ಬರುತ್ತಾಗೆ, ಅದನ್ನೇ ಪುಸ್ತಕ ಲೆಕ್ಕ ಇಟ್ಟು ಕೃಷಿ ಮಾಡಿದ್ರೆ ನಾವು ಕೃಷಿ ಮಾಡ್ಲಿಕ್ಕೆ ಆಗಲ್ಲ. ಒಂದು ಒಲವು ನಮ್ಗೆ ಪ್ರೀತಿಯಿಂದ ಕೃಷಿ ಮಾಡಿದ್ರೆ ನಮಗೆ ಅದು ಯಾವತ್ತಿದ್ರೂ ಜಯ ಸಿಕ್ಕೇ ಸಿಕ್ಕುತ್ತೆ ಅನ್ನೋ ಒಂದು ಇದರಿಂದ ಕೃಷಿ ಮಾಡ್ಕೊಂಡ್ ಬಂದೆ ಸರ್. ಈಗ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದಕ್ಕಿಂತ ಮೊದಲು ಈ ಜಮೀನಿನಲ್ಲಿ ಏನೇನು ಬೆಳೀತಾ ಇದ್ರಿ ನೀವು ಸರ್? ಎಲ್ಲಾ ತರದ ಧಾನ್ಯಗಳು ಬೆಳೀತಾ ಇದ್ರು, ರಾಗಿ, ಜೋಳ, ಮತ್ತೆ ಹೆಸರು, ಉದ್ದು, ತಡ್ನಿ, ಅವರೆ, ತೊಗರಿ, ಪ್ರತಿ ಎಲ್ಲಾ ಕಾಳುಕಡ್ಡಿಗಳನ್ನು ಬೆಳೀತಾ ಇದ್ವಿ, ಸಂಬಾರ ಪ್ರತಿಯೊಂದನ್ನು ಬೆಳೀತಾ ಇದ್ವಿ. ಈಗಿನ ಇದರಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಏನೇ ಇದೆ, ನಾವೇನೇ ದುಡ್ಡು ಕೊಡ್ತೀವಿ ಅಂದ್ರೆ ಲೇಬರ್ ಬರಲ್ಲ. ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟಿದೀವಿ, ನಮಗೆ ಊಟಕ್ಕೆ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಬರೀತೀವಿ ಸ್ವಲ್ಪ, ಆದ್ರೆ ತೀರಾ ಬೆಳೆಯಲ್ಲ. ಎಲ್ಲಾ ಜಮೀನಿಗೂ ಈಗ ಹಣ್ಣಿನ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿದೀವಿ. ಈಗ ಒಂದು 3-4 ಇಯರ್ಸ್ ಇಂದ ಮೊದಲು ಹಾಕಿದಕ್ಕಿಂತ ಈಗ ತುಂಬಾ ಮತ್ತೆ ಎಲ್ಲಾನು ಕವರ್ ಮಾಡ್ಬಿಟ್ಟಿದೀವಿ, ಎಲ್ಲಾನು ಎಲ್ಲಾ ತರದ ಹಣ್ಣಿನಗಳನ್ನು ತಂದು ಹಾಕಿ ಎಲ್ಲ ಬೆಳೀತಾ ಇದೀವಿ ಸರ್. ಈ ಹಣ್ಣಿನ ಗಿಡಗಳನ್ನ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತಾ ನಿಮಗೆ ಸರ್? ಅದಂದ್ರೆ ಸಮಗ್ರ ಕೃಷಿ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್. ಅದು ನಾವೇನೋ ಒಂದ್ ಬೆಳೆ ಬೆಳ್ಕೊಂಡು ಒಂದ್ ತರದ ಪ್ಲಾಟ್ ಮಾಡಿ 1 ವರ್ಷ ಆದಾಯ ತಗೊಂಡು ಇರೋಕ್ಕಿಂತ ಇದು ವರ್ಷ ಪೂರ್ತಿ ಅಂದ್ರೆ 12 ತಿಂಗಳು ಸಹ ಎಲ್ಲಾ ತರದ ಹಣ್ಣುಗಳು ಆಯಾ ಸೀಸನ್ ಅಲ್ಲಿ ಬಿಡುವಂತ ಗಿಡಗಳು ಇದು ಎಲ್ಲಾ ಸೀಸನ್ ಅಲ್ಲೂ ನಾವು ಏನು ಅದಕ್ಕೆ ನೀರು ಎಲ್ಲ ಒದಗಿಸ್ತೀವಿ, ಅವಾಗ ನಮಗೆ ಆಯಾ ಸೀಸನ್ ಅಲ್ಲಿ ಹಣ್ಣುಗಳು ಬರ್ತಾ ಇರುತ್ತವೆ. ಹಾಗಾಗಿ ಯಾವಾಗ್ಲೂ ಸ್ವಲ್ಪ ನಾವು ನೋಡ್ತಾ ಇರ್ಬೋದು. ಸ್ವಲ್ಪ ಅವಾಗ ಅವಾಗ ನಮಗೆ ಒಂದೇ ಸತಿ ದುಡ್ಡು ಬಂದ್ರೆ ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಏನಾಗ್ಬಿಡ್ತದೆ, ಬಟ್ ಇದಾದ್ರೆ ನಮಗೆ ಆಯಾಗ ತಕ್ಕನಾಗಿ ನಮಗೆ ಯುಟಿಲೈಸ್ ಆಗ್ತಾ ಇರುತ್ತೆ ಅಂತ ಅದನ್ನ ಆಯ್ಕೆ ಮಾಡ್ಕೊಂಡ್ವಿ ಸರ್. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಹಾಕೊಂಡಿದ್ದೀರ? ಎಷ್ಟು ಸಪೋರ್ಟ್ ಇದೆ, ಹೇಗೆ ಇದರ ಕೃಷಿಯನ್ನ ನೀವು ಮಾಡ್ತಾ ಇದ್ದೀರಿ ಸರ್? ಸಪೋರ್ಟ್ ಅದು ನಾವು 300 ಸಪೋರ್ಟ್ ಹಾಕಿದ್ವಿ ಸರ್ ಅದರಲ್ಲಿ, ಬಟ್ ಅದ್ರ ವರ್ಷಕ್ಕೆ 2 ಕ್ರಾಪ್ ಬರುತ್ತೆ. ಅದನ್ನ ನಾವು ಈ ಸ್ವಲ್ಪ ಈ ಹೋಲ್ಸೇಲ್ ನವ್ರು ಬಂದು ಕೇಳ್ತಾರೆ ಸರ್, ತುಂಬಾ ಅವರೇ ಕುಯ್ದು 10-12 ರೂಪಾಯಿ ಮೇಲೆ ದಾಟೋದಿಲ್ಲ ಅವರು, ಹೆಚ್ಚಿಗೆ ಅಂದ್ರೆ 13-14 ಕೊಟ್ಟರು ಅದು ವರ್ತ ಅಂತಾರೆ ಈಗ ಜನ. ಹಾಗಾಗಿ ನಾವು ಅವ್ರಿಗೆ ಯಾರಿಗೂ ಕೊಡಕ್ ಹೋಗಲ್ಲ ಹೆಚ್ಚಿಗೆ. ನಾವೇ ಸ್ವಲ್ಪ ಈಗ ಹಾಸನಲ್ಲಿ ಆರ್ಗ್ಯಾನಿಕ್ಸ್ ಅಂತೆ ಅಲ್ಲೆಲ್ಲ ನಾವೇ ಮಾರ್ಕೆಟಿಂಗ್ ಅನ್ನೋದನ್ನ ನಾವು ಬೇಸಾಯ ಮಾಡಿದ್ರೆ ಸಾಲದು, ನಾವು ಮಾರ್ಕೆಟಿಂಗ್ ಮಾಡೋದ್ರಿಂದ ನಮಗೆ ಅದರ ಲಾಭ ಇದೆ ಅಂತ ನನಗೆ ನನ್ನ ಅನುಭವದಲ್ಲಿ ನಾನು ಅದನ್ನ ಕಂಡುಕೊಂಡಿದ್ದೀನಿ. ಏನೇ ಬೆಳೆದಲ್ಲಿ ನಮ್ಮ ಫಾರ್ಮಲ್ಲಿ ವರ್ಷ ಪೂರ್ತಿ ಬೆಳೆದ್ರೂ ಅಷ್ಟನ್ನು ನಾನೇ ಮಾರ್ಕೆಟಿಂಗ್ ಮಾಡ್ತೀವಿ, ನಮ್ಮ ಮನೆ ಹತ್ರನೂ ಸೇಲ್ ಮಾಡ್ತೀವಿ, ಮತ್ತೆ ನಮ್ಮ ಜಾಗರಣ ಮಂಚಾಸನಲ್ಲಿ ಅವರು ಸಹ ಒಂದು ನಮ್ಮಂದಿಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಹೋಗಿ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಒಂದು 3 ಅವರ್ಸ್ ನಾನು ನನ್ನ ಮಿಸ್ಸಸ್ ಇಬ್ಬರು ಹೋಗ್ತೀವಿ, ನಮ್ಮ ಗಾಡಿನಲ್ಲೇ ತುಂಬಿಕೊಂಡು ಹೋಗ್ತೀವಿ ಎಲ್ಲಾನು ಪ್ರತಿಯೊಂದನ್ನು ವ್ಯಾಪಾರ ಮಾಡ್ತೀವಿ. 8-10-15 ಸಾವಿರ ರೂಪಾಯಿ ವ್ಯಾಪಾರನೂ ಸಹ ಒಂದು ದಿವಸ ಆಗಿದೆ. ಹಾಗಾಗಿ ಕೃಷಿ ಜೊತೆಗೆ ನಾವು ಈ ವ್ಯಾಪಾರದ ಕಲೆಯನ್ನು ಕಲಿತೇ ಹೋದ್ರೆ ರೈತರು ಮೇಲ್ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಅನುಭವ ಸರ್. ಎಲ್ಲಾ ತರ ರೈತರು ಆತರ ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೇದು. ನಾವು ಬೆಳೆದಿದ್ದು ನಾವು ಮಾರೋ ಅಂತ ಒಂದು ಕಾನ್ಸೆಪ್ಟ್ ಇದ್ರೆ ಅವನಿಗೆ ಕೃಷಿಗೆ ಒಂದು ಲಾಭದಾಯಕ ಇರುತ್ತೆ ಅಂತ ನನ್ನ ಅನಿಸಿಕೆ. ಸುಮಾರು 300 ಗಿಡಗಳ ಫಸಲನ್ನು ಕೂಡ ಮಾರ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವೇ ಸರ್? ಆಗಿದೆ ನಾನು, ಆದ್ರೆ ಈ ಸತಿ ತುಂಬಾ ಬಿಟ್ಟಿದೆ. ಈ ಸತಿ ಅಂದ್ರೆ ಮಳೆ ಚೆನ್ನಾಗಿ ಬಂದಿದೆ ಇಲ್ಲಿ ಚನ್ನಪಟ್ಟಣ ಭಾಗದಲ್ಲಿ, ಹಾಗಾಗಿ ಸ್ವಲ್ಪ ತುಂಬಾ ಹಿಡಿದಿದೆ, ಸ್ವಲ್ಪ ಸೈಜ್ ಕಮ್ಮಿ ಆಗಿದೆ. ಅದು ಲಾಸ್ಟ್ ಇಯರ್ ಕ್ರಾಪ್ ತುಂಬಾ ಕಮ್ಮಿ ಇತ್ತು, ತುಂಬಾ ಸೈಜ್ ಬಂತು. ನಾವು 50-60 ರೂಪಾಯಿ ಕೆಜಿ ಆಗಿ ಮಾರಿದೀವಿ ಸರ್. ಈ ಸತಿ ಸೈಜ್ ಕಮ್ಮಿ ಇದೆ, 40 ನಾವು 100 ರೂಪಾಯಿ 4 ಕೆಜಿ ಮಾರಕ್ಕೂ ಸಿದ್ಧ ಇದೀವಿ. ಒಟ್ಟು ಟೋಟಲ್ ನಾವು ವ್ಯಾಪಾರ ಮಾಡಬೇಕು, ಅವ್ರಿಗೆ 10-12 ಕೋಟಿ ಲಾಸ್ ಮಾಡ್ಕೊಳಕ್ಕಿಂತ ಅದನ್ನ ಆತರ ಯೋಜನೆ ಹಾಕೊಂಡಿರ್ತೀವಿ. ಬೆಳೆಯ ಹೂವಾಗಿಂದ ನೋಡ್ತಾ ಇರ್ತೀವಿ, ಇದೇನ್ ಕ್ರಾಪ್ ಹಿಡಿಯುತ್ತೆ, ಇದು ಯಾವ ರೇಟಿಗೆ ಮಾರ್ಬೋದು, ಮಾರ್ಕೆಟ್ ಅಲ್ಲಿ ಇದಕ್ಕೆ ಬೇಡಿಕೆ ಇದೆಯಾ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಾವು. ಒಂದ್ ಕ್ರಾಪ್ ನ ಅವಾಗ ಹೋಗಿ ಏನೋ ಕೂಯ್ ಕೂಯ್ ಉದುರಿಸ್ಬಿಟ್ಟು ಯಾರಿಗೋ ಒಂದು ಹೋಲ್ಸೇಲರ್ಗೆ ಒಂದು 10-20 ರೂಪಾಯಿ ಮಾರ್ಬರೋಕ್ಕಿಂತ ನಾವು ಅದನ್ನ ಒಂದು ಯೋಜನೆ ರೂಪಿಸ್ಕೋಬೇಕು. ಒಂದ್ ಹಣ್ಣು ಸೀಸನ್ ಅಲ್ಲಿ ಬಿಟ್ರೆ ಅದ್ ಮಾರ್ಕೆಟ್ ತಗೊಂಡೋದ್ರೆ ಎಷ್ಟು, ನಾವು ಹೋಲ್ಸೇಲ್ ಅಲ್ಲಿ ಕೊಟ್ರೆ ಎಷ್ಟಾಗುತ್ತೆ, ನಾವೇ ಕೂತ್ ಮಾರಿದ್ರೆ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನ ಅರ್ಥಕೊಂಡಿರ್ಬೇಕು ಅಂತ ನನ್ನ ಅನುಭವ ಸರ್. ಈಗ ಇದೆಲ್ಲ ಒಂದೇ ಸರಿ ಬಂದ್ಬಿಡುತ್ತೆ ಕ್ರಾಪ್, ಒಂದೇ ಸರಿ ಹಣ್ಣಾಗುತ್ತೆ ಬಹುತೇಕ. ಜಾಸ್ತಿ ಆದಂತ ಸಂದರ್ಭದಲ್ಲಿ, ಯಾಕೆಂತ ನೀವು ವಾರಕ್ಕೊಂದ್ಸರಿ ಸಂತೆಗೆ ಹೋಗ ಅಂತದ್ದು, ಜಾಸ್ತಿ ಅವಕ ಬಂದಾಗ ಹೆಂಗೆ ಮಾರಾಟ ಮಾಡ್ತೀರಿ? ಅವಕ ಅಂದ್ರೆ ನಾವೇ ಕುಯ್ಯೋದ್ರಿಂದ ಏನ್ ಸರ್, ನಾವು ಬಲ್ತ್ ಕಾಯಿನೇ ಕುಯ್ತಾ ಇರ್ತೀವಿ, ಅದು ಒಂದು ಪ್ಲಸ್ ಪಾಯಿಂಟ್. ನಾವು ಯಾವಾಗ ಬಲ್ತ್ ಕಾಯಿನೇ ಕುಯ್ತಾ ಇರ್ತೀವಿ ಅವಾಗ ನಮ್ಗೆ ಅದೇ ತರ ಸಿಗ್ತಾ ಇರುತ್ತೆ, ಹಾಗಾಗಿ ಆತರ ಸ್ವಲ್ಪ ಲಾಸ್ ಆಗಿ ಕಮ್ಮಿ ಆಗುತ್ತೆ. ಮತ್ತೆ ಹಕ್ಕಿಗಳು ತುಂಬಾ ನಮಗೆ ತಿಂತವೆ, ಹಕ್ಕಿಗಳು ತಿನ್ಲಿ ಅಂತ ನಮಗೂ ಏನಾದ್ರಲ್ಲಿ ಬೇಜಾರಿಲ್ಲ. ಸಿಕ್ಕದ್ರೆ 60%-40% ಅವು ತಿಂತವೆ, ತಿಂದ್ರು ನಮಗೆ ಬಂದಾಗ ಆ ಪರಿಸರ ಇದಕ್ಕೆ ಹಕ್ಕಿಗಳು ನಮಗೇನು ಲಾಸ್ ಮಾಡಲ್ಲ. ಅವು ತಿಂದಿರ್ತವೆ ಈ ಗಂಧ ಸ್ಯಾಂಡ್ಲು ಮತ್ತು ಬೇರೆ ಬೇರೆ ತರದ ಗಿಡ ಬೇವು, ಅವು ಎಲ್ಲ ತರದ ಗಿಡಗಳು ಸಸಿಗಳು ಸ್ವಂತವಾಗಿ ನಮ್ಮ ಜಮೀನಲ್ಲಿ ನೀವು ನೋಡಿದ್ರಲ್ಲ ಅಷ್ಟೊಂದು ಸಸಿಗಳು ಇದೆ. ಗಂಧ ಸ್ಯಾಂಡ್ಲೇ ಸುಮಾರು 1,000 ಸಸಿ ಇದೆ, ಮತ್ತೆ ಬೇರೆ ಬೇರೆ ಹೊಸ ಹೊಸ ಜಾತಿದು ಹಣ್ಣುಗಳು ತಿನ್ಕೊಂಡ್ಬಂದು ನಮ್ಮ ಜಮೀನಲ್ಲಿ ಅದನ್ನ ಆ ಲಾಸನ್ನ ಅಲ್ಲಿ ತುಂಬಿಕೊಡ್ತಾ ಇದಾವೆ, ಅದನ್ನೇನು ಲಾಸ್ ಮಾಡಿಲ್ಲ. ಹಂಗಾಗಿ ಅದೇನು ತೊಂದರೆ ಆಗೋದಿಲ್ಲ ನಿಮ್ಗೆ? ಇಲ್ಲ ಸರ್, ನಮ್ಮ ಇದಕ್ಕೆ ಆಗಿಲ್ಲ, ಅದನ್ನೆಲ್ಲ ಲಾಸ್ ಅಂತ ತಿಂಕ್ ಮಾಡಬಾರದು. ಅದು ಅದರಲ್ಲ ಒಂದು ಬಂದ ಅದು ಬಂದೇ ಬಂದಿರುತ್ತೆ. ಪ್ರಾಣಿ ಪಕ್ಷಿ ಪಾಪ ಅವಕ್ಕೆ ಇಲ್ಲೆಲ್ಲ ಏನು ಬಯಸಿದ್ಮೇಲೆ ಯಾರು ಏನು ಬೆಳೆಯಲ್ಲ ಜಾಸ್ತಿ ಹಣ್ಣು ಹಂಪಲ. ಹಾಗಾಗಿ ನಮ್ಮ ಜಮೀನಲ್ಲಿ ತುಂಬಾ ಹಕ್ಕಿಗಳು ಇರುತ್ತೆ, ಬೆಳಗ್ಗೆ 5 ಗಂಟೆಯಲ್ಲಿ ಬಂದ್ರೆ ಕಲವರ ಕೇಳಲಿಕ್ಕೆ ಮನಸ್ಸಿನ ತುಂಬಾ ಒಂದು ಮದ ನೀಡುತ್ತೆ ಸರ್. ಅದನ್ನ ಅನುಭವಿಸಿದೀವಿ. ಅದನ್ನ ಈಗ ಹಣ್ಣುಗಳೇನಾದ್ರು ಮಾರಾಟ ಆಗದೇ ಉಳಿತು ಅಂತ ಅಂದ್ರೆ ಏನ್ ಮಾಡ್ತೀರಾ? ಒಂದು ಮನೆ ಹತ್ರನೂ ಸ್ವಲ್ಪ ನಾವು ಅದನ್ನ ಇದು ಮಾಡಿದ್ವಿ ಸರ್. ಅಲ್ಲೇನಾದ್ರು ಉಳಿದ್ರೆ ಮನೆ ಹತ್ರ ಮಾರ್ತೀವಿ ವೀಕ್ಲಿ. ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಚೆನ್ನಾಗಿ ತುಂಬಾ ಜನಕ್ಕೆ ಗೊತ್ತು ನಮ್ಮ ಮನೇಲಿ. ಮನೆ ಮುಂದೇನು ಬೋರ್ಡ್ ಹಾಕಿದ್ವಿ, ಸಪೋಟ ದೊರೆಯುತ್ತದೆ, ಮತ್ತೆ ಸೀಸನ್ ತರಕಾರಿ ಎಲ್ಲ ಇಲ್ಲಿ ನಾವು ಆರ್ಗ್ಯಾನಿಕ್ ತರಕಾರಿನೇ ಬೆಳಿತೀವಿ. ಅದನ್ನು ಸಹ ಕೆಲವೆಲ್ಲ ಹೇಳಿ ಬೇಡಿಕೆ ಇಟ್ಟು ನಮ್ಮ ತಗೊಂಡೋಗ್ತಾರೆ ಬಂದು. ಹಾಗಾಗಿ ಅಲ್ಲೂ ಮಾರ್ಕೆಟ್ ಮಾಡ್ತೀವಿ. ಕೆಲವೆಲ್ಲ ಹಾಸನಲ್ಲಿ ಬಂದಾಗ ಅಲ್ಲೆಲ್ಲ ತುಂಬಾ ಜನ ನಂಬರ್ ತಗೊಂಡಿರ್ತಾರೆ, ಅವರು ಸಹ ಇಲ್ಲಿ ನಮ್ಮ ಫಾರ್ಮ್ಗೂ ಸಹ ಬಂದು ಇಲ್ಲೆಲ್ಲ ಗಿಡಗಳು ನೋಡ್ಕೊಂಡು ಅವರು ಸಹ ಪರ್ಚೇಸ್ ಮಾಡ್ತಾರೆ, ಅದು ಒಂದು ಸೇಲ್ಸ್ ಇದೆ. ಈ ತರ ಆಗುತ್ತೆ. ಮತ್ತೆ ಉಳಿದಿದ್ದು ತೀರಾ ಹಾಳಾಗ ಮಟ್ಟಕ್ಕೆ ಬಂದ್ರೆ ನಮ್ಮ ದನಕರುಗಳಿದೆ ಅವ್ರು ಸ್ವಲ್ಪ ತಿಂತವೆ, ಅದಕ್ಕಿಂತ ಹಾಳಾಗಿದ್ನ ವರ್ಮಿ ಕಾಂಪೋಸ್ಟ್ಗೆ ಹಾಕ್ತಿವಿ, ಇನ್ನು ಅದಾದ್ರೆ ಮತ್ತೆ ಮಾಮೂಲಿ ಕಾಂಪೋಸ್ಟ್ಗೆ ಹಾಕ್ತಿವಿ ಸರ್. ಇದಕ್ಕೆ ನೀರು ಗೊಬ್ಬರ ಎಲ್ಲ ಹೇಗೆ ಸಪೋರ್ಟಕ್ಕೆ ಸರ್? ನೀರು ನಾವು ಒಂದು 6-7-8 ವರ್ಷ ನಾವು ನೀರು ಕೊಟ್ಟು ಡ್ರಿಪ್ ಹಾಕಿ ಎಲ್ಲ ಬೆಳೆದಿವಿ. ಈಗೆಲ್ಲ ಚೆನ್ನಾಗಿ ಫಸಲಿ ಬಂದ ಗಿಡ, ಅದರಿಂದ ನೀರಿನ ಅವಶ್ಯಕತೆ ಅವ್ರು ಕೇಳ್ತಾ ಇಲ್ಲ. ಈಗ ಮಾವನು ಅಷ್ಟೇನೆ, ಮಾವು ಎಲ್ಲ ನಾವೊಂದು 8 ವರ್ಷ ನೀರನ್ನ ನೋಡಿ ಅವನ್ನ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಅದನ್ನ ಅವಶ್ಯಕತೆ ಕೇಳಲ್ಲ, ಮಳೆ ನೀರೇ ಸಾಕಾಗುತ್ತೆ. ಮತ್ತೆ ನಮ್ಮ ಹೈಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ, ಸಪೋಟ ಫ್ಲಾಟ್ ಹೈಟ್ ಅಲ್ಲಿ ಕೃಷಿ ಹೊಂಡ ಇದೆ. ನಾವು ಏನ್ ಮಾಡ್ತೀವಿ, ನೀರನ್ನ ಆ ಕೃಷಿ ಹೊಂಡಕ್ಕೆ ತುಂಬ್ತೀವಿ, ನಾವು ಅದನ್ನ ಉಪಯೋಗಿಸಲ್ಲ ಕೃಷಿ ಹೊಂಡದ ನೀರನ್ನ. ಆ ನೀರಿಂದ ಸಿಪೇಜ್ ಸಹ ಆ ಗಿಡಗಳಿಗೆ ಒಂದು ಹೋಗೋ ಅಂತ ವ್ಯವಸ್ಥೆ ಇದೆ. ಅದು ಭೂಮಿನಲ್ಲೇ ಅದು ಆ ಸಿಪೇಜ್ ಎಳ್ಕೊಳುತ್ತೆ ಭೂಮಿನಲ್ಲಿ, ಆ ತರನೂ ಇದೆ. ಈಗೇನು ನೀರು ಕೊಡ್ತಾ ಇಲ್ಲ, ಈಗೆಲ್ಲ ನಾವು ಹೊಸ ಹಾಕಿರೋ ಗಿಡಗಳಿಗೆ ಮಾತ್ರ ಡ್ರಿಪ್ ಮಾಡಿದೀವಿ, ಟ್ರಿಪ್ ಮುಖಾಂತರ ನೀರು ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ದು 2 ಬೋರು ತುಂಬಾ ಟಫ್ ಅಂದ್ರೆ ನೀರು, ನನಗೆ ನೀರಿನ ಸದ್ಬಳಕೆಗೆ ನನಗೆ ರಾಜ್ಯ ಮಟ್ಟದ ಕೃಷಿ ಪಂಡಿತ ಅವಾರ್ಡ್ ಕೊಟ್ರು. ಹಾಗಾಗಿ ನೀರಿನ ಸದ್ಬಳಕೆ ತುಂಬಾ ಇಲ್ಲಿ 2 ಬೋರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ 2 ಇಂಚ್ ನೀರು ಬರುತ್ತೆ. ಈಗ 3 ಎಕರೆ ಹೊಸ ತಗೊಂಡಿದ್ರಲ್ಲಿ ಓಪನ್ ವೆಲ್ ಮಾಡಿದ್ವಿ, 80 ಜಲ ಬರುತ್ತೆ. ಅಲ್ಲಿಂದ 1.5 ಕಿಲೋಮೀಟರ್ 1.25 ಇಂಚ್ ಪೈಪ್ ಹಾಕಿ ಲಿಫ್ಟ್ ಮಾಡ್ಕೊಂತ ಇದೀವಿ ಸರ್. ಈಗ ನೀರಿನ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗಿದೆ. ಈಗ ಸಪೋಟ ನಂತರ ಪ್ರಧಾನವಾಗಿರ್ತಕ್ಕಂಥದ್ದು ಮಾವು. ಮಾವು ಎಷ್ಟಿದೆ ಮತ್ತೆ ಯಾವ್ಯಾವ ತಳಿ ಇದೆ ಸರ್? ಮಾವು ಸುಮಾರು ಆಲ್ಮೋಸ್ಟ್ ಎಲ್ಲಾ ತಳಿ ಇದೆ ಸರ್. ಸಿಂಧೂರ, ಅಲ್ಪಾನ್ಸ್ ಇದೆ, ಮಲ್ಲಿಕಾಯಿ ಇದೆ, ತೋತಾಪುರಿ, ತುಂಬಾ ವೆರೈಟೀಸ್ ಇದೆ ಸರ್, 7-8 ವೆರೈಟೀಸ್ ಇದೆ. ಅದನ್ನು ಈಗ ನನಗೆ ಆಲ್ರೆಡಿ ಕ್ರಾಪ್ ಕೊಡ್ತಾರೆ, 200 ಇದೆ, 250 ಹೊಸದು ಹಾಕಿದೀವಿ ಸರ್, ಈಗ 250 ಕ್ರಾಪ್ ಕೊಡುತ್ತೆ. ಅದನ್ನ ನಾವು ಯಾವ ಇದನ್ನ ಹಾಕಲ್ಲ, ಆರ್ಗ್ಯಾನಿಕ್ ಇದನ್ನೆಲ್ಲ ಬೆಳೆಯೋದು ನಾವು. ಹುಲ್ಲಲ್ಲೇ ಹಣ್ಣು ಮಾಡೋದು, ಹಣ್ಣು ಬಂದಾಗ ನಾವು ಒಂದ್ ಕಡೆ ಮನೆ ಹತ್ರ ಇಲ್ಲಿ ಫಾರ್ಮ್ ಅಲ್ಲಿ ಹುಲ್ಲಲ್ಲಿ ಹಣ್ಣು ಮಾಡಿರ್ತೀವಿ. ಹಾಗಾಗಿ ನಮ್ದೇ ಒಂದು ನೇಮ್ ಇದೆ ಇಲ್ಲಿ ಚಂದ್ರಬಣ್ಣದ ಟೌನ್ ಅಲ್ಲಿ. ಈಗ ಆಲ್ಮೋಸ್ಟ್ ಎಲ್ಲ ವರ್ತಕರು, ಈ ನಮ್ಮ ವರ್ತಕರು ಇದಾರೆಲ್ಲ, ಅವರೆಲ್ಲ ಬೆಳಗ್ಗೆ 6-7 ಗಂಟೆಗೆ ಬ್ಯಾಗ್ ತಗೊಂಡ್ ಬಂದ್ಬಿಡ್ತಾರೆ ಮನೆ ಹತ್ರ. ಮಾವಿನ ಸೀಸನ್ ಅಲ್ಲಿ ಮಾವು ಬರೋಕ್ 15 ದಿವಸ ಇದ್ದಾಗಲೇ ಫೋನ್ ಮಾಡ್ತಾ ಇರ್ತಾರೆ, ತಕ್ಷಣ ಹೇಳಿ ಹೇಳಿ ಬಂದಾಗ ಹೇಳಿ ಬಂದಾಗ ಹೇಳಿ ಒಂದ್ ತಿಂಗಳು ಇರುವಾಗಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಲ್ಲರ ಹತ್ರ ನಂಬರ್ ಇದೆ, ಎಲ್ಲರಿಗೂ ನಾವು ಸ್ಟೇಟಸ್ಗೂ ಹಾಕ್ತಿವಿ, ವಾಟ್ಸಪ್ ಎಲ್ಲ ಇದ್ರಲ್ಲಿ ಇದೇವಿ ಅವ್ರತ್ತಾರಲ್ಲ. ಹಾಗಾಗಿ ಅವರು ಇನ್ನು ಬರುವಾಗಿಂದನೇ ಮೊದಲೇನೆ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ಬಂದಾಗೆಲ್ಲ ಅವರೇ 10-15 ಕೆಜಿ ಅವರೇನೆ ಹುಲ್ಲಲ್ಲಿ ಎಲ್ಲ ತೆಗೆದು ತೂಕ ಮಾಡಿ ಏನೋ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ನಾವು. ಮಾರ್ಕೆಟಿಂದ ನೋಡಿ ಮಾರ್ಕೆಟಿಗೆ ಒಂದು 10-20 ಕಮ್ಮಿ ಮಾಡ್ತೀವಿ, 100 ಇದ್ರೆ 150 ಮಾಡ್ತೀವಿ ಹಾಗೆ. ಹಾಗಾಗಿ ಬಂದು ತುಂಬಾ ಮಾವು ನಿಂತೂ ನಾನು ಎಲ್ಲಿ ಯಾವ ಮಾರ್ಕೆಟಿಗೆ ಹೋಗಲ್ಲ. ತೀರಾ ಮಾವು ಮೇಳಕ್ಕೆ ತೋಟಗಾರಿಕೆಯವ್ರು ಬನ್ನಿ ಅಂತ ಕರೀತಾರೆ, ಅವಾಗ ಸ್ವಲ್ಪ ತಗೊಂಡು ಹೋಗ್ತೀವಿ, ಸೇಲ್ ಮಾಡ್ತೀವಿ. ಅದು ಬಿಟ್ರೆ ಮಾವಿಂದು ನಮ್ಗೆ ವ್ಯಾಪಾರದ ಇದು ಏನು ತೊಂದರೆ ಇಲ್ಲ ಸರ್, ಮಾವು ಒಳ್ಳೆ ವ್ಯಾಪಾರ ಆಗುತ್ತೆ ಸರ್. ಹುಲ್ಲಿನಲ್ಲೇ ಹಣ್ಣು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೇಗೆ ಮಾಡ್ತೀರಾ ಮತ್ತೆ ಯಾವಾಗ ಅದನ್ನ ಕುಯ್ದು ಹಣ್ಣಿಗೆ ಹಾಕ್ತೀರಿ ಸರ್? ಅದಕ್ಕೆ ಕಟಾವು ಮಾಡಕ್ಕೆ ನಮಗೆ ಇದಿಲ್ಲ, ಮೆಸ್ ಇದೆ, ಮೆಸ್ ಅಲ್ಲಿ ಬುಟ್ಟಿ ಇದೆ, ಅದ್ರಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಿ ಒಂದು 3-4 ಡೇಸ್ ಹಾಗೇನೆ ಹೊರಗಡೆ ಅದ್ ತೊಟ್ಟು 1 ಇಂಚು ಇರುವಾಗ ಕಟ್ ಮಾಡ್ತೀವಿ. 1 ಇಂಚ್ ಬಿಟ್ಟು ಅದು ಹಾಲು ಬರಲ್ಲ, ರಸ ಬೀಳಲ್ಲ, ಮಾವಿನ ಹಾಳಾಗಲ್ಲ. ಅದನ್ನ ಹಾಗೆ ಒಂದ್ ಸ್ವಲ್ಪ ನೆಲದಲ್ಲಿ ಹಾರಾಕ್ಬಿಟ್ಟು ಒಂದು ವೀಕ್ ಬಿಟ್ಟ ಮೇಲೆ ಭತ್ತದ ಹುಲ್ಲು, ಊರಲ್ಲಿ ಗದ್ದೆ ಇದೆ ನಮ್ಗೆ, ಅಲ್ಲಿ ಭತ್ತದ ಹುಲ್ಲು ತಗೊಂಡ್ಬರ್ತೀವಿ. ಬಂದು ಒಂದ್ ಸ್ಟೆಪ್ ಭತ್ತದ ಹುಲ್ಲು ತಳಕ್ ಹಾಕ್ಬಿಟ್ಟು ಮೇಲೆ ಸ್ಟೆಪ್ ಅಲ್ಲಿ ಭತ್ತದ ಹುಲ್ಲು ಹಾಕ್ಬಿಟ್ಟು ಮೇಲೆ ಒಂದ್ ದೊಡ್ಡ ಟಾರ್ಪಲ್ ಕಾರದು ಈ ಬಟ್ಟೆ ಟಾರ್ಪಲ್ ಬರುತ್ತೆ ಅಂತದನ್ನ ಕವರ್ ಮಾಡಿ ಮುಚ್ಚಿಬಿಡ್ತೀವಿ. ಹಾಗಾಗಿ ಅದೊಂದು 8 ಡೇಸ್ ಬೇಕು ಸರ್ ಭತ್ತದ ಹುಲ್ಲಲ್ಲಿ. ನಿಮ್ ಕಾರ್ಬೈಡ್ ಹಾಕಿದ್ರೆ ಒಂದು 4 ದಿವಸಕ್ಕೆ ಹಣ್ಣಾಗ್ಬಿಡ್ತದೆ ಅದ್, ಮತ್ತೆ ಲೈಫ್ ಇರಲ್ಲ ಅದು. ಕಾರ್ಬೈಡ್ ತರ ಮೇಲೆ ವೈಟ್ ಇದು ಬರುತ್ತೆ ಕಾರ್ಬೈಡ್ದು, ಮತ್ತೆ ಬಾಳ್ಕೆನೂ ಬರಲ್ಲ, 2-3 ಸಲ ತಿಂದ ಹಾಕ್ಬಿಡ್ಬೇಕು. ಇದು ಹಾಗಲ್ಲ, ಇದು ಇದೇನು ವೇಸ್ಟ್ ಇದೆ, ನಮ್ಮ ಹತ್ರನೇ ಹೋಗ್ಬಿಡುತ್ತೆ ಎಲ್ಲ, ಕೊಳ್ತಿದ್ದು ಮಾಡಿದ್ದು ಎಲ್ಲ ನಮ್ಮ ಹತ್ರ ಹೋಗಿ ನೆಟ್ ಹಣ್ಣು ಸಿಗುತ್ತೆ ನಮಗೆ ಹುಲ್ಲಲ್ಲಿ. ಏನೇ ಕೊಳೆದಿದ್ರು ಹುಲ್ಲಲ್ಲೇ ಕೊಳ್ತು ಹೋಗ್ಬಿಟ್ಟಿರುತ್ತೆ ಅದು. ನಮಗೆ ನಾವು 100 ಹಣ್ಣು ಹಾಕಿದ್ರೆ ನಮಗೆ ಸಿಕ್ಕದೆ 60 ಹಣ್ಣು ಸಿಗುತ್ತೆ ಸರ್, 40 ಹಣ್ಣು ಅದು ಏನೇನಿರುತ್ತೆ ವೇಸ್ಟ್ ಆಗಿರುತ್ತೆ ಎಲ್ಲ ಹೋಗ್ಬಿಡುತ್ತೆ. ಆಗ ಗ್ರಾಹಕರಿಗೂ ಅವ್ನು ಇದು ಬರಲ್ಲ ತಗೊಂಡು ಹೋದವರಿಗೆ. ಹಾಗಾಗಿ ಹುಲ್ಲಿನ ಇದು ಬಾರಿ ಒಳ್ಳೇದು, ಮತ್ತೆ ಯಾವ ಕೆಮಿಕಲ್ಸ್ ಹಾಕಲ್ವಲ್ಲ, ಹಂಗಾಗಿ ಅದು ತುಂಬಾ ಒಳ್ಳೇದು ಅಂತೇಳಿ ಜನನ ತುಂಬಾ ಲೈಕ್ ಮಾಡ್ತಾರೆ. ಮಾವಂತೂ ಉಳಿಯಲ್ಲ ಸೀಸನ್, ಅದು ಇನ್ನೂ ಬೇಡಿಕೆನೇ ಇರುತ್ತೆ ಹೆಚ್ಚಿಗೆ. ಈಗ ಅದಕ್ಕೋಸ್ಕರ ಮತ್ತೆ ಈಗ ಮತ್ತೆ 300 ಪ್ಲಾಂಟ್ ಫಸ್ಟ್ ಹಾಕಿದೀವಿ ಈಗ. ಹಾಗಾಗಿ ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ ಸರ್, ಮಾವುದು ಚೆನ್ನಾಗಿದೆ ಸರ್. 300 ಹೊಸದಾಗಿ ಹಾಕಿದೀನಿ ಅಂತ ಹೇಳಿದ್ರೆ ಯಾವ ತಳಿ ಹಾಕೊಂಡಿದ್ದೀರಿ ಅದರಲ್ಲಿ ಜಾಸ್ತಿ? ಇದು ಮಲ್ಲಿಕಾ, ಅಲ್ಫಾನ್ಸ್, ಅಲ್ಫಾನ್ಸ್ ಬಾದಾಮಿ ಅಂತಾರೆ, ಮಲ್ಲಿಕಾ, ಅಲ್ಫಾನ್ಸ್, ತೋತಾಪುರಿ ಅವೆಲ್ಲ ವೆರೈಟೀಸ್ ಗಳು, ಒಳ್ಳೊಳ್ಳೆ ವೆರೈಟೀಸ್. ಈ ಬೇರೆ ಬೇರೆ ತರದ ವೆರೈಟಿ ಹಾಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಅದು ಒಂದೇ ಸೀಸನ್ ಮಾಯಿನಲ್ಲಿ ಸ್ಟೆಪ್ ಸ್ಟೆಪ್ ಅಲ್ಲಿ ಬಿಡುತ್ತವೆ. ಈ ಬಾದಾಮಿನೇ ಒಂದ್ ಟೈಮ್ ಬರುತ್ತೆ, ಮತ್ತೆ ಮಲ್ಲಿಕಾ ಒಂದ್ ಟೈಮ್, ಸಿಂಧೂರ, ಮಲ್ಲಿಕಾ ಎಲ್ಲ ಸ್ವಲ್ಪ ಲಾಸ್ಟಿಗೆ ಬರುತ್ತವೆ ಅವೆಲ್ಲ. ಹಾಗಾಗಿ ಅದು ಏನು ಒಟ್ಟಿಗೆ ಒಂದೇ ಸತಿ ಸೀಸನ್ ಬರಲ್ಲ ಮಾವನು, ಎಲ್ಲ ಜಾತಿನೂ ಅವಕ್ಕೆ ಗ್ಯಾಪ್ ಇದ್ದೇ ಇರುತ್ತೆ, ಅವೆಲ್ಲ ಒಂದೇ ಸತಿ ಬರೋದು ಕಮ್ಮಿ ಯಾವುದು. ಹಾಗಾಗಿ ಆ ತರ ವೆರೈಟಿಗಳು ಹಾಕೊಂಡೋದು ಒಳ್ಳೇದು. ಮತ್ತೆ ಬೇಡಿಕೆನೂ ಇರುತ್ತೆ, ಇದು ಕೆಲವರು ಅದನ್ನೇ ಲೈಕ್ ಮಾಡ್ತಾರೆ, ಕೆಲವರು ಆಲ್ಫಾನ್ಸ್ ಬಾದಾಮಿನೇ ಬೇಕು ಅಂತಾರೆ, ಮಲ್ಲಿಕಾನೇ ಬೇಕು ಅಂತಾರೆ. ಹಾಗಾಗಿ ಎಲ್ಲ ಜನಗಳಿಗೆ ಎಲ್ಲಾ ತರದ್ ಬೇಕಲ್ಲ, ಹಾಗಾಗಿ ಎಲ್ಲ ವೆರೈಟೀಸ್ ಹಾಕ್ತಿವಿ ಸರ್. ಬೇರೆ ಬೇರೆ ತರದ ಹಾಕೊಳ್ಳೋದ್ರಿಂದ ಬೇರೆ ಬೇರೆ ಸಮಯಕ್ಕೆ ಬರುತ್ತೆ, ಮತ್ತೆ ಎಲ್ಲರೂ ಕೂಡ ಒಂದೇ ತರದನ್ನ ಇಷ್ಟಪಡೋದಿಲ್ಲ, ಹಂಗಾಗಿ ನಮಗೆ ಮಾರ್ಕೆಟ್ ಮಾಡ್ಲಿಕ್ಕೂ ಕೂಡ ಬಹಳ ಈಸಿ ಆಗುತ್ತೆ. ಹೌದು ಸರ್, ಹೌದು ಅನ್ನುವಂಥದ್ದು. ಇದರ ನಂತರ ಸುಮಾರು ಈ ಬಟರ್ ಫ್ರೂಟ್ ಗಿಡಗಳನ್ನ ಹಾಕೊಂಡಿದ್ದೀರ, ಬೆಣ್ಣೆ ಹಣ್ಣು ಅಂತೇಳಿ ನಾವು ಕರಿತೀವಿ, ಬದುನಲ್ಲಿ ಅಲ್ಲಲ್ಲಲ್ಲಿ ಸಾಕಷ್ಟು ಗಿಡಗಳನ್ನ ಹಾಕೊಂಡಿದ್ದೀರ, ಏನು ಇದ್ರ ವಿಶೇಷ ಸರ್? ಅವಕಾಡ್ ಅಂತಾರೆ ಅದಕ್ಕೆ, ಇನ್ನೊಂದು ನೇಮು ಬೆಣ್ಣೆ ಹಣ್ಣು ಅಂತಾರೆ. ಹಾಗಾಗಿ ಇದು ತುಂಬಾ ಬೇಡಿಕೆ ಇದೆ ಸರ್. ಈಗ ಹೊರಗಡೆ ಎಲ್ಲ ಮಾಲ್ಗಳೆಲ್ಲ 400-300 ಹಾಕಿರ್ತಾರೆ, 399 ರುಪೀಸ್, 400 ಅಂತ ಹಾಗೆಲ್ಲ ಹಾಕಿರ್ತಾರೆ. ನಾವಲ್ಲಿ ಒಂದ್ ರೇಟ್ 150, ತೀರಾ ಒಳ್ಳೆ ಸೈಜ್ ಚೆನ್ನಾಗಿದ್ದು 200 ಮಿನಿಮಮ್, ಮತ್ ಮಾಮೂಲಿ ಸೈಜ್ ಎಲ್ಲ 150 ಮಾರ್ತೀವಿ. ಅಲ್ಲೆಲ್ಲ ಅಂದ್ರೆ ಬೇಡಿಕೆ ಅಂದ್ರೆ ಈ ಬ್ಯೂಟಿ ಪಾರ್ಲರ್ಸ್ ಎಲ್ಲ ಅವರು ಫೇಸ್ ಪ್ಯಾಕ್ ಎಲ್ಲ ಜಾಸ್ತಿ ಜನ ಸಿಟಿನಲ್ಲಿ ಅದನ್ನ ಉಪಯೋಗಿಸ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಇಲ್ಲಿ ಆತರ ಇನ್ನು ಇದಿಲ್ಲ, ಹಾಗಾಗಿ ಒಂದು ಆ ರೇಂಜ್ ಅಲ್ಲಿ ಇದೆ. ಇಲ್ಲೆಲ್ಲ ಈಗ ತಿಂದಸಲ್ಲ ಈಗ ಚೆನ್ನಾಗಿ ಅಭ್ಯಾಸ ಆಗಿದ್ದಾರೆ, ನಾವು ತುಂಬಾ ಎಲ್ಲಾನು ಸೇಲ್ ಮಾಡ್ತೀವಿ. ಮತ್ತೆ ಈ ಹಾಸನ್ ಸಹ ಇದರಲ್ಲೇ ತುಂಬಾ ಹೋಗುತ್ತೆ, ಅದು ತುಂಬಾ ಬೇಡಿಕೆ ಇದೆ, ತುಂಬಾ ಹಣ್ಣು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಾವು ಸಕ್ಕರೆ ರೂಪದಲ್ಲಿ ತಿನ್ನೋದ್ರೆ ಸಕ್ಕರೆ ಹಾಕ್ಬೋದು, ಬೆಲ್ಲ ಆದ್ರೆ ಬೆಲ್ಲ ಹಾಕೊಂಡು ತಿನ್ಬಹುದು. ಹಾಗಾಗಿ ತುಂಬಾ ಬೇಡಿಕೆ ಇದೆ. ಹಾಗಾಗಿ ಈ ಸತಿ ಹೊಸದಾಗ ಮತ್ತೆ ಒಂದು 50 ಪ್ಲಾಂಟ್ ಮತ್ತೆ ಹಾಕಿದೀವಿ. ಈಗ ಆಲ್ರೆಡಿ ಒಂದು 20-30 ಗಿಡ ಕೊಡ್ತಾ ಇದೆ ಫಸಲು ನಮಗೆ. ಅದು ಒಳ್ಳೆ ಲಾಭದಾಯಕವಾದ ಇದು ಕೃಷಿ ಸರ್, ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಮಿನಿಮಮ್ ಒಂದು ಗಿಡ ಏನಂದ್ರು 50 ಕೆಜಿಂದ ಮೇಲೆ ಇರುತ್ತೆ ಒಂದು ಗಿಡ ಚೆನ್ನಾಗಿ ಹಿಡಿದ್ರೆ. ನಮ್ಮ ಹತ್ರ 7-8 ವೆರೈಟೀಸ್ ಇದೆ ಸರ್, ಎಲ್ಲ ಸೀಡ್ಲೆಸ್ ಫುಟ್ ಫುಟ್ ಇಂದ ಹಿಡಿದು ಮತ್ತೆ ಎಲ್ಲ ಶೇಪು ಮತ್ತೆ ಕಲರ್ ಬ್ರೌನ್ ಕಲರ್ ಎಲ್ಲಾ ತರದ ವೆರೈಟೀಸ್ದು ಇದೆ. ಬಟರ್ ಫ್ರೂಟ್ಸ್ ಇದೆ ಸರ್. ಎಷ್ಟು ವರ್ಷ ಆಯ್ತು ನೀವು ಹಾಕಿ ಇದನ್ನ? ಸರ್ ಇದ್ದ ಹಾಕಿ 8-10 ವರ್ಷ ಆಗಿದೆ, 12 ವರ್ಷ ಆಗಿದೆ. ನಾವು ಗ್ರಾಫ್ಟೆಡ್ ಆದ್ರೆ ಸ್ವಲ್ಪ 3-4 ಇಯರ್ಸ್ ಬಿಡ್ತದೆ. ಇವೆಲ್ಲ ನಾಟಿಗಳನ್ನಾದ್ರಿಂದ ಸುಮಾರು 8-10 ವರ್ಷ ಆಗುತ್ತೆ. ಹಾಗಾಗಿ ಈಗೆಲ್ಲ ಕ್ರಾಪ್ ಬರ್ತಾ ಇದೆ ಸರ್ ಈಗೆಲ್ಲ. ಇದಕ್ಕೆ ಏನಾದರೂ ಗೊಬ್ಬರ ನೀರು ಈ ತರದೆಲ್ಲ ನೋಡ್ಬೇಕು ಹೇಗೆ ಸರ್? ಅದು ಎಲ್ಲ ಗೊಬ್ಬರ ನೀರು ಬೇಕೇ ಬೇಕು ಸರ್ ಅದಕ್ಕೆ. ಅವಕ್ಕೆಲ್ಲ ನಾವು ವರ್ಷಕ್ಕೊಂದ್ಸತಿ ಈ ವರ್ಮಿ ಕಾಂಪೋಸ್ಟ್ ಗಿಂತ ಮತ್ತೆ ಕಾಂಪೋಸ್ಟ್ ಇದೆ ನಮ್ಮ ಹತ್ರ, ಕಾಂಪೋಸ್ಟ್ ಒಂದೊಂದು ಮಂಕರಿ ಗೊಬ್ಬರ ಹಾಕ್ತಿವಿ. ಮತ್ತೆ ಈ ಕೊಟ್ಟಿಗೆ ದನ ಕೊಟ್ಟಿಗೆಯಲ್ಲಿ ನಮ್ಮ ಇದು ಬರುತ್ತೆ ಸರ್, ಅದು ಗಂಜಲ ಎಲ್ಲ ಅದನ್ನ ನೀರ್ ಜೊತೆನೆ ಅದನ್ನ ಡೌನ್ ಇದೆ ಸ್ವಲ್ಪ, ಅಲ್ಲಿ ಒಂದ್ 2 ಬಕೆಟ್ ಅಲ್ಲಿ ತೂತ ಮಾಡಿ ಕೊಡಗಳಿಗೆ ಅದನ್ನ ತುಂಬಿಡ್ತೀವಿ. ಆ ನೀರ್ ಜೊತೆನೆ ಅದು ಎಲ್ಲ ಪಾಸ್ ಆಗುತ್ತೆ. ಹಾಗಾಗಿ ಅದು ಒಂದು ಒಳ್ಳೆ ಅದಕ್ಕೆ ಇದು ಸಿಗುತ್ತೆ. ಮತ್ತೆ ವರ್ಮಿ ಕಾಂಪೋಸ್ಟ್ ಈಗೆಲ್ಲ ಜಾಸ್ತಿ ಬರ್ತಾ ಇದೆ ನಮ್ಮ ಹತ್ರ. ಈಗ ದೊಡ್ಡ ದೊಡ್ಡ 2 ತೊಟ್ಟಿ ಮಾಡಿದೀವಿ ಇಲಾಖೆಯಿಂದ ಇದು ತಗೊಂಡು ಸವಲತ್ತು ತಗೊಂಡು. ಹಾಗಾಗಿ ಈಗ ನೆಕ್ಸ್ಟ್ ಎಲ್ಲ ಅದನ್ನ ಎಲ್ಲ ಗಿಡಗಳಿಗೂ ಅದನ್ನ ಹಾಕೋ ಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಬೆಣ್ಣೆ ಹಣ್ಣು ಈ ಭಾಗದಲ್ಲಿ ಜನಕ್ಕೆ ಗೊತ್ತಾ ಇಷ್ಟಪಡ್ತಾರ ಹೇಗೆ? ಇದೆ ಸರ್, ಇದೆ ಸರ್, ಈಗೆಲ್ಲ ಬಂದ್ಬಿಟ್ಟಿದೆ, ಎಲ್ಲರಿಗೂ ಗೊತ್ತಾಗಿದೆ. ಈಗ ಆಲ್ಮೋಸ್ಟ್ ಈಗ 50% ಬಂದಿದೆ ಈ ಲೆವೆಲ್ನಲ್ಲಿ. ಈಗೆಲ್ಲ ಜನಗಳಿಗೆ ಅಷ್ಟೊಂದು ಬಂದಿದೆ, ಉಪಯೋಗಿಸ್ಬೋದು. ನಾವೆಲ್ಲ ಹೇಳ್ತೀವಿ ಫೇಸ್ಬುಕ್ ಮಾಡ್ಕೊಳ್ಳಿ, ನಮ್ಮ ಮನೇಲಿ ನಾವು ಹಣ್ಣು ತಿನ್ನುವಾಗ ನಾವು ಮಾಡ್ಕೊಳ್ತೀವಿ, ಮಖಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾರ, ಶೈನಿ ಆಗಿರುತ್ತೆ. ನಾನಂತೂ ರೆಗ್ಯುಲರ್ ನಾವು ಮನೇಲಿ ಹಣ್ಣು ಕುಯ್ದ್ರೆ ಅದು ಸಿಪ್ಪೆದು ವೇಸ್ಟ್ ಎಲ್ಲ ಕೈಗೆ ಸವರ್ಕೊಂಡು ಫೇಸ್ಬುಕ್ ಮಾಡ್ಕೊಂತೀವಿ, ಪಪ್ಪಾಯಿ ಕುಯ್ದು ಪಪ್ಪಾಯಿನಲ್ಲಿ ಮಾಡ್ಕೊಂತೀವಿ. ಹಾಗೆ ಅದನ್ನ ಯಾವ್ದು ನಮ್ ಬೆಳೆದ ಹಣ್ಣುಗಳಲ್ಲಿ ಎಲ್ಲ ಫೇಸ್ಬುಕ್ ಮಾಡ್ಕೊಂಡ್ರೆ ಒಳ್ಳೇದು, ಚೆನ್ನಾಗಿರುತ್ತೆ ಅಂತ, ಶೈನಿ ಕಾಣ್ತದೆ. ಈ ಬೆಣ್ಣೆ ಹಣ್ಣು ಈ ತರದ್ದು, ಇದು ಸಾಕಷ್ಟು ವೈಜ್ಞಾನಿಕವಾಗಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇರೋಂಥದ್ದು, ಸಾಕಷ್ಟು ಪೌಷ್ಟಿಕಾಂಶವೂ ಕೂಡ ಇದರಿಂದ ದೊರೆಯುತ್ತೆ. ಆದ್ರೆ ಅದನ್ನ ಬಳಕೆ ಮಾಡೋದು ಹೆಂಗೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಇದೇನು ಅಂತ ಕೇಳ್ಬಿಟ್ಟು ಸುಮ್ನೆ ಹೋಗ್ಬಿಡ್ತಾರೆ. ಹೆಂಗೆಲ್ಲ ಬಳಕೆ ಮಾಡ್ಬೋದು ಎಲ್ಲ ಹೇಳ್ತೀವಿ ಸರ್. ನಾವು ಹಣ್ಣು ತುಂಬಾ ಹಣ್ಣಾಗುತ್ತೆ, ಅದು ಸ್ಮೂತ್ ಆಗುತ್ತೆ. ಅವಾಗ ಸಿಪ್ಪೆನ ಕೈನಲ್ಲೇ ಸುಲಿಬಹುದು, ಸುಮ್ಮನೆ ಒಂದು ರೌಂಡಿಂಗ್ ಅಂದ್ರೆ ಸರ್ ಫುಲ್ ಸಿಪ್ಪಿನ ರೌಂಡ್ ಬಂದ್ಬಿಡುದು ಸರ್. ಈಗ ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ತಿನ್ಬೋದು ಅದನ್ನ, ಅವ್ರಿಗೆಲ್ಲ ಯಾವ ಇದು ಇದಿರಲ್ಲ ಸರ್ ಅದಕ್ಕೆ. ಮತ್ತೆ ಮಧ್ಯೆ ಒಂದೇ ಒಂದು ಸೆಂಟರ್ ಬೀಜ ಇರುತ್ತೆ, ಒಂದೇ ಒಂದು ಬೀಜ ಇರುತ್ತೆ. ಆ ಬೀಜನಗಳನ್ನ ನಾವು ವೇಸ್ಟ್ ಮಾಡಲ್ಲ, ಬೀಜ ತಂದು ಪ್ಲಾಸ್ಟಿಕ್ ಕುಕ್ಕೆಗಳು ಇಟ್ಟಿರ್ತೀವಿ, ಅದನ್ನೇ ಮತ್ತೆ ಬೀಜಗಳು ಇದು ಮಾಡ್ಕೊಂತೀವಿ. ಒಂದು ಬೀಜ ತೆಗೆದ್ರೆ ಆಯ್ತು ಸರ್, ಅದ್ರೊಳಗೆ ಮತ್ತೆ ನಿಮಗೆ ಗ್ರೀನಿಶ್ ಇರುತ್ತೆ ಫಸ್ಟ್ ಲೇಯರ್, ಸೆಕೆಂಡು ಸ್ವಲ್ಪ ಎಗ್ ಕಲರ್, ಎಗ್ ಭಂಡಾರ ಕಲರ್ ಆ ತರ ಬರುತ್ತೆ. ಅದನ್ನ ಹಾಕಿ ಮತ್ತೆ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿರುತ್ತೆ. ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ. ಒಂದ್ 2 ಸತಿ ತಿಂದ ಮೇಲೆ ಅಭ್ಯಾಸ ಆಗ್ಬಿಡ್ತದೆ. ಫಸ್ಟ್ ತಿನ್ನೋರಿಗೆ ಏನೋ ಇದೇನು ಇದ್ರಲ್ಲಿ ಏನು ಟೇಸ್ಟ್ ಇಲ್ಲ, ಏನಿದೆ ಸಪ್ಪೆ ಸಪ್ಪೆ ಅಂತಾರೆ, ಕೆಲವು ತಿನ್ನೋದೇ ಇಲ್ಲ. ಒಂದ್ 2-3 ಸತಿ ಅಭ್ಯಾಸ ನಮಗೂ ಆ ತರ ಅನುಭವ ಆಗಿದೆ. ಈಗ ನಾವು ಅದನ್ನ ಅದು ತಿಂದ ಅದು ಅಭ್ಯಾಸ ಬಿಡಿದ್ವಿ. ನಾವಂತೂ ರೆಗ್ಯುಲರ್ ತಿಂದೇ ತಿಂತೀವಿ ಇದ್ದಾಗ, ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಸರ್. ಅದು ಈಗ ತುಂಬಾ ದುಬಾರಿ ಎಲ್ಲ ಅದು ಕೊಂಡ್ಕೊಳ್ತಾರ ಅಂತ ತಗೊಂತಾರೆ ಸರ್. ಈಗ ಜನಗಳು ಒಳ್ಳೇದು ಸಿಕ್ಕವಾಗ ಅದನ್ನ ತಗೊಂಡೇ ತಗೊಂತಾರೆ. ಈಗ ನಮ್ಮ ಹತ್ರ ಲಕ್ಷ್ಮಣ್ ಫಲ ಇದೆ, ಹನುಮಾನ್ ಫಲ, ಮತ್ತೆ ಸೀತಾಫಲ, ರಾಮಫಲ, ಹನುಮಾನ್ ಫಲಕ್ಕೆ ತುಂಬಾ ಬೇಡಿಕೆ ಇದೆ ಸರ್. ಅದು ಮತ್ತೆ ಮೆಡಿಸಿನ್ ಪ್ಲಾಂಟ್, ಅದು ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ಎಲೆನ ಕಾಯಿಸಿ ಕೂಡಿಸ್ತಾರೆ, ನಾರ್ಮಲ್ ಬರುತ್ತೆ. ಮತ್ತೆ ಹಣ್ಣಿಗೂ ತುಂಬಾ ಬೇಡಿಕೆ ಇದೆ. ಹೊರಗಡೆ ಎಲ್ಲ 400 ರೂಪಾಯಿ ಮಾರ್ತಾರೆ, ನಾವು 200 ರೂಪಾಯಿ ಮಾರ್ತೀವಿ ಪರ್ ಕೆಜಿಗೆ ಹನುಮಾನ್ ಫಲನ. ಬಟ್ ತುಂಬಾ ಬೇಡಿಕೆ ಇದೆ ಸರ್, ಅದನ್ನು ಅಷ್ಟೇ, ಮನುಷ್ಯನ ಹೆಲ್ತ್ಗೆ ಭಾರಿ ಒಳ್ಳೆ ಇದು. ಈಗ ಲಕ್ಷ್ಮಣ ಫಲ ಅಂತ ಈಗ ಹೊಸದಾಗಿ ಒಂದು ಗಿಡ ಬಂದಿದೆ, ಲಕ್ಷ್ಮಣ ಫಲ, ಹನುಮಾನ್ ಫಲ ಎರಡು ಅದನ್ನೇ ಹೇಳ್ತಾರೆ ಜನ. ಬಟ್ ಅದಲ್ಲ, ಹನುಮಾನ್ ಫಲ ಈ ಉದ್ದ ಮುಳ್ಳು ಬರುತ್ತಲ್ಲ ಅದು ಹನುಮಾನ್ ಫಲ. ಈಗ ಲಕ್ಷ್ಮಣ ಫಲ ನಮ್ಮ ಹತ್ರ ಅದಿದೆ, ಜನಗಳು ಇನ್ನ ಅದನ್ನ ಅಕ್ಸೆಪ್ಟ್ ಹೆಂಗ್ ಮಾಡ್ತಾರೆ ನೋಡ್ಬೇಕು ಸರ್. ಬೆಟ್ಟದಲ್ಲಿ ಸಾಕಷ್ಟು ಹಾಕೊಂಡಿದ್ದೀರಿ, ಎಷ್ಟು ಗಿಡಗಳಿದ್ದಾವೆ ಸರ್? ಬೆಟ್ಟದಲ್ಲಿ 100 ಗಿಡ ಇದೆ ಸರ್, ಇಲಾಖೆಯಿಂದಾನೇ, ತೋಟಗಾರಿಕೆ ಇಲಾಖೆಯಲ್ಲಿ ತುಂಬಾ ಹಿಂದೆ ಒಂದು 20 ವರ್ಷದಿಂದಾನೇ ಫ್ರೀಯಾಗಿ ಕೊಟ್ಟಿದ್ರು ಅವರು. ಯಾರ ಬೆಳೆಯೋರೇ ಇರ್ತಿರ್ಲಿಲ್ಲ ಅವಾಗ, ಯಾರ ತಗೊಂಡು ಹಾಕಿ ಹಾಕಿ ಅಂತ ಹೇಳ್ಕೊಟ್ರು. ನಾವು ತಗೊಂಡೆಲ್ಲ ಬದುಗೆ, ಈಗ ನಾವೆಲ್ಲ ಫುಲ್ಲು ನನ್ನ ಅಷ್ಟಕ್ಕೂ ಬದು ಜಲಾನಯನ ಇಲಾಖೆಯಿಂದ ಬದು ಹಾಕ್ಸಿದ್ದೆ. ಆ ಬದುಗೆಲ್ಲ ನಾವು ಏನ್ ಮಾಡೋದು ಅಂದಾಗ ಈ ನಲ್ಲಿ ಗಿಡ ತಗೊಂಡು ಎಲ್ಲ ಬದುಗು ನೆಟ್ಟಿದೆ ಸರ್. ಅದ್ರಲ್ಲಿ ಈಗ ದೊಡ್ಡ ಮರಗಳಾಗಿದೆ, ಒಳ್ಳೆ ಫಸಲು ಕೊಡ್ತಾ ಇದೆ ಸರ್. 10-15 ಟನ್ 20 ಟನ್ ಬರುತ್ತೆ ವರ್ಷಕ್ಕೆ. ಈಗ ನಾವು ಆದಷ್ಟು ಲೋಕಲ್ ಮಾರ್ಕೆಟ್ ಇದೆ, ಮತ್ತೆ ಇನ್ನು ಹಾಸನದಿಂದ ಬಂದು ಇಲ್ಲೇ ತಗೊಂಡು ಹೋಗ್ತಾರಲ್ಲ. ನಾವು ಮಿನಿಮಮ್ 30 ರೂಪಾಯಿ ಫಿಕ್ಸ್ ಮಾಡಿದೀವಿ. ನಾವೇ ಮಾರಿದ್ರೆ 50-60 ಮಾರ್ತೀವಿ. 80-90 ಮಾರ್ಕೆಟ್ ಇದ್ರು ನಾವೊಂದು 20 ರೂಪಾಯಿ ಕಮ್ಮಿ, 60 ಮಾರ್ತೀವಿ, 60 ರೂಪಾಯಿ ಜಾಸ್ತಿ ಖರ್ಚಾಗಲಿ ಅಂತ. ಮತ್ತೆ ಇನ್ನು ಅದಕ್ಕಿಂತನೂ ಹೆಚ್ಚು ಬಂದಾಗ ನಮ್ಮ ಫಲ ಆರ್ಗ್ಯಾನಿಕ್ನವರು ಬೆಂಗಳೂರು, ಅವ್ರಿಗೆ ಸರ್ಟಿಫೈಡ್ ಮಾಡ್ಕೊಂಡು ಅವ್ರು ಗಮಲೆ ಸಲ್ಸ್ಕೊಟ್ಟಿದ್ದಾರೆ 200. ಅವರು ನಮ್ಮ ಕನೆಕ್ಷನ್ ಇದೆ, ಅವರು ನಮ್ಮ ಸರ್ಟಿಫೈಡ್ ಮಾಡಿದ್ದಾರೆ, ನಮ್ಮನ್ನ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿದ್ದಾರೆ. ಅವರಿಗೆ ನಾವು ಅವಾಗ ಕುಯ್ದು ಕೊಡಕ್ ಹೋಗಲ್ಲ, ಉದುರಿಸ್ಕೊಟ್ರೆ ಸಾಕು ಸರ್ ಅವರಿಗೆ. ಅವ್ರು 15-20-25 ರೈಟ್ ಕೊಡ್ತಾರೆ, ಅದರಲ್ಲೂ ಏನು ಲಾಸ್ ಇಲ್ಲ. ನಾವು ಉದುರಿಸಿ ಅವ್ರಿಗೆ ಕೊಟ್ಟರೆ ಅವ್ರು ಪೌಡರ್ ಮಾಡಿ ಏನೋ ಎಕ್ಸ್ಪೋರ್ಟ್ ಮಾಡ್ತಾರೆ, ಅದು ಅವರಿಗೆ ಸೇರಿ, ಅದು ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ಅದು ಹಾಗಾಗಿ ನೆಲ್ಲಿಕಾಯಿನಲ್ಲಿ ಏನು ಯಾವುದು ವೇಸ್ಟ್ ಬರಲ್ಲ ಸರ್. ಯಾವ ಸಂದರ್ಭಕ್ಕೆ ಬರುತ್ತೆ ಅದು ಫಸಲು ಸರ್? ಅದು ಲಾಸ್ಟ್ ಇಯರ್ ಫ್ಲವರಿಂಗ್ ಅಲ್ಲಿ ಮಳೆ ಬಂದ್ಬಿಟ್ಟು ತುಂಬಾ ಈ ಸತಿ ಫಸಲೇ ಇಲ್ಲ ಸರ್. ಈ ಸತಿ ನಮಗೆ ಸೇಲ್ ಮಾಡಕ್ಕೆಲ್ಲ ಜನ ತುಂಬಾ ಬೇಡಿಕೆ ಇದೆ ಕೇಳ್ತಾರೆ. ಅವರಿಗೆ ಅದೇ ಈಗ ಹೇಳ್ತಾ ಇದ್ವಿ, ಅದು ಆಗ್ಲಿಲ್ಲ ಫಸಲು, ಈ ಸತಿ ಗಿಡ ಚೆನ್ನಾಗಿ ಆಗಿದೆ, ತುಂಬಾ ಒಂದ್ ಎರಡು ವರ್ಷ ಗ್ಯಾಪ್ ಬಿಟ್ರೆ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಫಸಲ್ ಚೆನ್ನಾಗಿ ಬರುತ್ತೆ. ಆಗ ಈ ವರ್ಷ ಎಲ್ಲ ಫಸಲು ಬಿಡ್ತಾ ಇದೆ ಸರ್. ಈಗ ನೆಕ್ಸ್ಟ್ ಇನ್ನೊಂದು ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಅದು ಬರುತ್ತೆ. ಈಗಿನ ಫ್ಲವರ್ ಆಗಿರೋದು ಇಲ್ಲಿ ಹೆಚ್ಚಿಗೆ ಬೇಡಿಕೆ ಇದೆಯಾ? ಅದಕ್ಕೆ ಇದೆ ಸರ್, ತುಂಬಾ ಬೇಡಿಕೆ ಇದೆ. ಈಗೆಲ್ಲ ಜನಗಳು ಅದನ್ನ ಅವೇರ್ನೆಸ್ ಬಂದಿದೆ, ಈ ಕೊರೋನಾ ಇದಕ್ಕೆಲ್ಲ ತಿಂದ್ರೆ ಒಳ್ಳೇದು, ಮತ್ತೆ ಜ್ಯೂಸ್ ಮಾಡಿ ಕುಡಿತಾರೆ, ಅದರಲ್ಲಿ ಮರಬ್ಬ ಅಂತ ಮಾಡ್ತಾರೆ, ಅದನ್ನ ನೀರ್ಗಿರೇನ್ ಹಾಕ್ತಲೆ ಅದನ್ನ ಬೆಲ್ಲ ಹಾಕಿ ಕುದಿಸಿ ಅದನ್ನ ವರ್ಷ ಎಲ್ಲ ಇಟ್ಕೊಂಡು ತಿಂತಾರೆ. ಅದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇನ್ನ ಉಪ್ಪಿನಕಾಯಿ ಹಾಕ್ತಾರೆ ಕೆಲವರು, ಜ್ಯೂಸ್ ಮಾಡಿ ಕುಡಿತಾರೆ, ಡ್ರೈ ಇದ್ ಮಾಡ್ತಾರೆ ಅದನ್ನ ಒಣಗಿಸ್ಬಿಟ್ಟು, ಅದು ಸಹ ಒಳ್ಳೆ ಇದು ಇದೆ. ಹಾಗಾಗಿ ತುಂಬಾ ಬೇಡಿಕೆ ನಲ್ಲಿಕಾಯಿ. ನನಗೆ ಇದುವರೆಗೂ ಇಷ್ಟು ನನ್ನ ಕ್ರಾಪ್ ಅಲ್ಲಿ ಯಾವ್ದು ವೇಸ್ಟ್ ಆಗಿಲ್ಲ, ನಲ್ಲಿಕಾಯಿ ವೇಸ್ಟ್ ಮಾಡಿಲ್ಲ. ಅಷ್ಟೊಂದು ಬೇಡಿಕೆ ಇದೆ ಇಲ್ಲೂ ಸರ್? ಇದೆ ಸರ್, ಇದೆ. ನಮಗೆ ಇನ್ನು ಈ ವರ್ಷ ಹೇಳಿಲ್ಲ ನಾನು ಎಷ್ಟು ಜನ ತುಂಬಾ ಬೇಡಿಕೆ ಇತ್ತು. ಹಾಸನಿಂದ ಫೋನ್ ಮೇಲೆ ಫೋನ್ ಮಾಡ್ತಾರೆ ವರ್ಷ ವರ್ಷ ತಗೊಂಡು ಹೋಗೋರು, ಸರ್ ನಲ್ಲಿಕಾಯಿ ಬಂತ, ನಲ್ಲಿಕಾಯಿ ಬಂತ ಅಂತ. ಆಗ ಅಷ್ಟೊಂದು ಇದೆ ಸರ್. ಅದರಲ್ಲಿ ಎಷ್ಟು ವರ್ಷ ಆಯ್ತು ಹಾಕಿ ನೀವು ಅದನ್ನ? ಸರ್ ಅದ ಹಾಕಿ 20 ವರ್ಷ ಆಗಿದೆ ಸರ್. ಈಗ ಅದು ನಲ್ಲಿಕಾಯಿ ದೊಡ್ಡ ಗಿಡಗಳವು, ಅದರಲ್ಲಿ ಅರ್ಧ ಭಾಗ 100ರಲ್ಲಿ ಒಂದು 50% ನಮಗೆ ಇಲ್ಲ ಕ್ರಾಪ್ ಕೊಡ್ತಾ ಇದೆ. ಇನ್ನು ಅದರಲ್ಲಿ ಮಿಕ್ಸ್ ಇದೆ, ಸಣ್ಣ ನಲ್ಲಿಕಾಯಿ ಬಿಡುತ್ತೆ, ಸಣ್ಣ ನಲ್ಲಿಕಾಯಿ ಇದ್ರು ಮಿಕ್ಸ್, ಅದಕ್ಕೂ ಬೇಡಿಕೆ ಇದೆ. ಈ ಸಣ್ಣ ಇಡೀ ಉಪ್ಪಿನಕಾಯಿ ಹಾಕೋರು ಅದನ್ನೇ ತಗೊಂಡು ಹೋಗ್ತಾರೆ, ಹಾಗಾಗಿ ಅದಕ್ಕೂ ಬೇಡಿಕೆ ಇದೆ. ಇನ್ನು ಕೆಲವು ಗಿಡ ಅದೇನೋ ಕಾರಣ ಫಸಲು ಕೊಡ್ತಾ ಇಲ್ಲ, ಈ ಸತಿ ತೆಗೆದ್ಬಿಟ್ಟು ಬೇರೆ ಗಿಡ ಹಾಕೋಣ ಅಂತ ಯೋಜನೆ ಹಾಕೊಂಡಿವಿ ಸರ್. ನೋಡಿ ಅದಕ್ಕೆ ಏನು ಅಷ್ಟು ಕಾಳಜಿ ಬೇಕಾಗಿಲ್ಲ ಸರ್. ಎಷ್ಟು ಹಣ ಸಂಪಾದನೆ ಮಾಡಬಹುದು ಒಂದು ವರ್ಷದಲ್ಲಿ? ಹೌದು ಸರ್, ಅದು ನಾವು ಸುಮ್ಮನೆ ಕೊಟ್ರಲ್ಲ, ನಾವು ಇನ್ಯಾಪ ಅವ್ರು ಕೊಟ್ರಲ್ಲ ಯಾಕೆ ಎಸಿಬೇಕು ಅಂತೇಳಿ. ನಮಗೂ ಅಷ್ಟೊಂದು ನಲ್ಲಿಕಾಯಿ ಇಲ್ಲೆಲ್ಲ ಎಲ್ಲ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ತಂದ ಬದು ಇದಾವಲ್ಲ ಏನ್ ಖಾಲಿ ಬದು ಎಲ್ಲ ಹಾಕೋಣ ಅಂತ ಹಾಕಿದ್ವಿ ಸರ್. 10 ಅಡಿ 10 ಅಡಿ ಒಂದು ಹಾಕಿದ್ವಿ, ತುಂಬಾ ಚೆನ್ನಾಗಿ ಬಂತು. ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಹಿಂಗ ಆಗುತ್ತೆ ಇದು ಬೆಳಕಿಗೆ ಅಂತ. ಅದು ಒಳ್ಳೆ ವರದಾನ ಆಗಿದೆ ಸರ್. ಎಷ್ಟು ಆದಾಯ ಬರುತ್ತೆ ನಿಮ್ಗೆ ನಲ್ಲಿಯಿಂದನೇ? ಸರ್ ನಲ್ಲಿಯಿಂದಲೇ ಕೆಜಿ ನಾವು 20 ರೂಪಾಯಿ 30 ರೂಪಾಯಿ ಕೊಟ್ರು ಸರ್, ಒಂದು 5 ಟನ್ ಮಿನಿಮಮ್ 5 ಟನ್ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಸರ್, ತುಂಬಾ ಇದಾಗುತ್ತೆ, ಅದು ಒಳ್ಳೆ ಪ್ರಾಫಿಟ್, ಒಳ್ಳೆ ದುಡ್ಡು ವರ್ಷ ಪೂರ್ತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ದೂತನೂರು ಕಾವಲಿನ ಪ್ರಗತಿಪರ ಕೃಷಿಕ ಜಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ರೈತ ಬಾಂಧವರೇ, ಈ ಸಂದರ್ಶನದ ಮುಂದುವರಿದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈಗ ಬಿಕೆ ಸುಮಿತ್ರಾ ಅವರು ಹಾಡಿರುವ ಒಂದು ಜನಪದ ಗೀತೆ ಕೇಳೋಣ. ನನ್ನ ಗಂಡ ಎಂಥವನಿರ್ಬೇಕ, ಎಂಥವನಿರ್ಬೇಕಾ